ವಯಸ್ಸಿಗಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ರೈತ ಬಾಂಧವರೇ, ಈಗ ಸರಣಿ ಮೇಘ ಸಂದೇಶದ 739ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ಬಹುತೇಕ ನಾವು ಅನ್ಕೊಂಡಂತಹ ವಾತಾವರಣ ಇತ್ತು, ಒಳ್ಳೆ ಬಿಸಿಲಿನ ವಾತಾವರಣ. ಆಮೇಲೆ ಅದರ ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಕೂಡ ನಮ್ಮ ವಿಜ್ಞಾನಿಗಳು ಹೇಳಿದ್ರು. ಅದೇ ಪ್ರಕಾರ ನಾವು ವಾತಾವರಣ ಬದಲಾಗುವುದನ್ನು ಕೂಡ ನೋಡಿದ್ವಿ. ಕೆಲವೊಮ್ಮೆ ಸ್ವಚ್ಛವಾದಂತಹ ಬಿಸಿಲಿನ ವಾತಾವರಣ ಇದ್ರ ಕೆಲವು ನಡುವ ಮೋಡಗಳು ಕೂಡ ಕಾಣಿಸಿಕೊಂಡು ನಮ್ಮ ಅನೇಕ ರೈತರು ಮಳೆ ಬಗ್ಗೆ ಕೂಡ ಕೇಳ್ತಾ ಇದ್ರು. ಮಳೆ ಬರ್ತದೇನ್ರಿ, ಚಂಡಮಾರುತದ ಏನ್ರಿ ಅನ್ನುವಂಥ ಮಾತನ್ನ, ಅದರ ಪ್ರಭಾವವನ್ನ ನಾವು ಯಾಕಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿ ಒಳಗ ಏನು ಒಂದು ಸುಳಿಗಾಳಿ ಅದರ ಜೊತೆಗೆ ಏನು ವಾಯುಭಾರ ಕುಸಿತದ ಲಕ್ಷಣಗಳು ಕಂಡಾಗಲೆಲ್ಲ ಇಲ್ಲಿ ನಮ್ಮ ವಾತಾವರಣ ಬದಲಾಗುವಂಥದ್ದನ್ನ ನಾವು ನೋಡಿದ್ವಿ. ಈ ವಾಯುಭಾರ ಕುಸಿತದ ಒಂದು ಘಟನೆ ಏನದ ಅದು ಸ್ವಲ್ಪ ಮುಂದಕ್ಕೆ ಬಂತು ಅಂತ ಹೇಳಿ ಅನಿಸ್ತಾ ಇದೆ. ಈ ವಾರ ತಾವು ನೋಡ್ತಾ ಇದ್ದೀರಿ ದಿತ್ವಾ ಅನ್ನುವಂಥ ಒಂದು ಚಂಡಮಾರುತ ತಮಿಳುನಾಡಿನೊಳಗ, ಪುದುಚೇರಿ ಒಳಗ, ಆಮೇಲೆ ದಕ್ಷಿಣ ಆಂಧ್ರ ಪ್ರದೇಶದ ಕೋಸ್ಟಲ್ ಬೆಲ್ಟ್ ಅಂತಂದ್ರ ಕರಾವಳಿ ಪ್ರದೇಶಗಳಲ್ಲಿ ಏನದ ಅಲ್ಲಿ ಬಹಳಷ್ಟು ಅನಾಹುತವನ್ನ ಮಾಡಿದಂಥದ್ದನ್ನ ನಾವು ನೋಡ್ತಾ ಇದ್ವಿ. ದಿತ್ವಾದಿಂದಾಗಿ 3 ರಾಜ್ಯಗಳಲ್ಲಿ ಸಂಚಲನ ಉಂಟಾಯಿತು, ಜನಜೀವನ ಅಸ್ತವ್ಯಸ್ತ ಆಯಿತು. ಅದರ ಪರಿಣಾಮವಾಗಿ ನಮ್ಮಲ್ಲಿ ಏನಾಗ್ತದ ಅನ್ನುವಂಥ ಒಂದು ಆತಂಕ ನಮ್ಮೆಲ್ಲರಲ್ಲಿ ಇದ್ದೇ ಇರ್ತದ. ತಾವು ಕೂಡ ಈ ಚಂಡಮಾರುತ ಬರ್ತಾ ಇದೆ ಏನಾಗ್ತದ ಏನು ಅನ್ನುವಂಥ ಒಂದು ವಿಚಾರದೊಳಗ ಇದ್ದಿರಬಹುದು. ಅದಕ್ಕೆ ನಾವು ಇವತ್ತು ತಮಗ ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ಈ ಸಂದರ್ಭದೊಳಗ ಹೇಳಬೇಕಾಗ್ತದ. ಈ ದಿತ್ವಾ ಚಂಡಮಾರುತ ಏನದ ಅದು ನಮಗ ಅಷ್ಟು ಪರಿಣಾಮಕಾರಿ ಆಗಂಗಿಲ್ಲ, ಆದರೂ ಕೂಡ ಈಗ ಅದರ ಪ್ರಭಾವ ಏನಿರ್ತದ ಪ್ರಭಾವದಿಂದಾಗಿ ಅಲ್ಪ ಸ್ವಲ್ಪ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ವಾತಾವರಣದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ನಮ್ಮ ವಾರದ ಮುನ್ನೋಟದೊಳಗ ನೋಡೋಣಂತ. ಆದ್ಮೇಲೆ ಈಗ ನಾವು ಈ ಸೆಪ್ಟೆಂಬರ್ ಬಂತು ಅಂತಂದ್ರೆ ಕೃಷಿ ಮೇಳಗಳ ಕಾಲ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿರಬಹುದು, ಕಾಲೇಜುಗಳಿರಬಹುದು, ಕ್ಷೇತ್ರೋತ್ಸವಗಳನ್ನು ಮಾಡುವಂತಹ ಒಂದು ಕಾಲ. ಹಿಂಗಾರಿ ಬೆಳೆ ಶುರುವಾಗುವಂತಹ ಸಂದರ್ಭದೊಳಗೆ ನಮ್ಮ ರೈತರಿಗೆ ಬೀಜ ಗೊಬ್ಬರ ಮತ್ತೆ ಉಳಿದ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಕಾರ್ಯವನ್ನ ಈ ಕೃಷಿ ಮೇಳಗಳ ಮೂಲಕ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಸೆಪ್ಟೆಂಬರ್ ನಿಂದ ಚಾಲುವಾದಂತಹ ಮೇಳಗಳು ಸಂಪನ್ನ ಆಗ್ಯಾವ. ಇನ್ನ ಬರುವಂತಹ ದಿನಗಳಲ್ಲಿ ಒಂದು ದೊಡ್ಡ ಮೇಳ, ಅದು ತೋಟಗಾರಿಕಾ ಮೇಳ, ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದೊಳಗ ನವನಗರದೊಳಗ ನಡೀತಾ ಇದೆ. December 21, 22, 23 ಈ 3 ದಿವಸ ಈ ಮೇಳ ನಡೀತಾ ಇದೆ. ಬಹಳ ದೊಡ್ಡ ಪ್ರಮಾಣದೊಳಗ ಈ ಮೇಳ ನಡೀತದ. ಬಹುಶಃ ತಾವು ಅನೇಕರು ತಮ್ಮಲ್ಲಿ ಈಗಾಗಲೇ ಹೋಗಿ ಬಂದಿರಬಹುದು ಹಿಂದಿನ ವರ್ಷಗಳಲ್ಲಿ. ಮತ್ತೆ ಈ ಸಲ ಏನದ 21, 22, 23 ಈ ಒಂದು ಮೇಳ ನಡೀತಾ ಇದೆ. ಅದರ ಬಗ್ಗೆ ಇನ್ನೂ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಮಗ ಬರಬೇಕಾಗಿದೆ. ಬಂದ ನಂತರ ವಿವರವಾಗಿ ನಾವು ಮೇಳದ ಬಗ್ಗೆ ಹೇಳ್ತಾ ಇದ್ದೀವಿ. ಈಗಾಗಲೇ ತಮ್ಮಲ್ಲಿ ಅನೇಕ ರೈತರು, ರೈತ ಮಹಿಳೆಯರು ತೋಟಗಾರಿಕಾ ಮೇಳದ ಸಂದರ್ಭದೊಳಗ ಏನು ಶ್ರೇಷ್ಠ ಕೃಷಿಕರಿಗೆ, ತೋಟಗಾರಿಕಾ ಕೃಷಿಕರಿಗೆ ಮತ್ತು ಕೃಷಿ ಮಹಿಳೆಯರಿಗೆ ಗೌರವ ಕೊಡುವಂತಹ ಒಂದು ಸಾಧಕರಿಗೆ ಗೌರವ ನೀಡುವಂತಹ ಪುರಸ್ಕಾರ ನೀಡುವಂತಹ ಒಂದು ಕಾರ್ಯವನ್ನ ಏನು ವಿಶ್ವವಿದ್ಯಾಲಯ ಮಾಡ್ತಾ ಬಂದಿದೆ, ಅಂತ ಒಂದು ಸ್ಪರ್ಧೆ ಒಳಗ ತಾವು ಭಾಗವಹಿಸಿರಿ ಅಂತ ಹೇಳಿ ನಾವು ಅನ್ಕೊಳ್ತೀವಿ. ಯಾಕಪ್ಪ ಅಂತಂದ್ರೆ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ತಮ್ಮ ಏನು ಸಾಧಕರ ಒಂದು ಕೆಲಸ ಇರ್ತದ, ಅವರ ಒಂದು ಅನ್ವೇಷಣೆ ಏನಿರ್ತಾವ, ಹೊಸ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂತಹದ್ದು, ಹೊಸ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡುವಂತಹ ಒಂದು ಕೆಲಸ ಏನಾಗ್ತದೆ ಈ ಮೂಲಕ ಆಗ್ತದೆ. ಪುರಸ್ಕಾರ ಪಡೆದವರಿಗಂತೂ ಅವರ ಸಾಧನೆಯನ್ನ ಮೆಚ್ಚಿ ಅವರ ಸಾಧನೆಗೆ ಒಂದು ಅಧಿಕೃತವಾದಂತಹ ಒಂದು ಗುರುತು ಸಿಗ್ತದ. ಅದ್ರ ಜೊತೆಗೆ ಅವರು ಏನ್ ಮಾಡಿದ್ದಾರೆ, ಉಳಿದ ರೈತರು ಯಾವ ರೀತಿ ಅದನ್ನ ಅಳವಡಿಸಿಕೊಳ್ಳಬೇಕು ಮತ್ತು ತಮ್ಮ ಕೃಷಿ ಬದುಕನ್ನ ಯಾವ ರೀತಿ ವೃದ್ಧಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಅದನ್ನ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಅದೇ ಒಂದು ದೊಡ್ಡ ಸಾಧನೆ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅದರ ಪೂರ್ಣ ವಿವರಗಳನ್ನು ಪಡೆಯುವುದಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಸಾಧಕ ರೈತರು ಇರ್ತಾರೆ, ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಕೃಷಿ ಕಾರ್ಯಕ್ರಮಗಳಲ್ಲಿ ತಾವು ಕೇಳೇ ಕೇಳ್ತೀರಿ. ಅದು ಕಲಬುರಗಿ ಕೇಂದ್ರ ಇರಬಹುದು, ವಿಜಯಪುರ ಕೇಂದ್ರ ಇರಬಹುದು, ರಾಯಚೂರು ಕೇಂದ್ರ ಇರಬಹುದು, ಈ ಎಲ್ಲಾ ಕೇಂದ್ರಗಳು ನಮ್ಮ ಸಾಧಕ ರೈತರಿಗೆ ಒಂದು ವೇದಿಕೆಯನ್ನು ಒದಗಿಸಿ ಅವರ ಒಂದು ಸಾಧನೆಯನ್ನ ಇಡೀ ನಮ್ಮ ರೈತಾಪಿ ವರ್ಗಕ್ಕೆ ಮುಟ್ಟಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಬಂದಿರುವುದು ತಮಗೆಲ್ಲ ಗೊತ್ತಿರುವಂತಹದ್ದು. ನಾವು ಏನು ಈ ಸಂದರ್ಭದೊಳಗ ಮನವಿ ಮಾಡ್ಕೊಳ್ತೀವಿ ಅಂತಂದ್ರ, ತಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಒಂದು ಇಚ್ಛೆಯನ್ನ ಕೂಡ ವ್ಯಕ್ತ ಮಾಡಿ ತಾವು ಸ್ವಪ್ರೇರಣೆಯಿಂದ ಕೂಡ ಬಂದ್ರೆ ಅದರೊಳಗ ನಾವು ಭಾಗವಹಿಸುವುದಕ್ಕೆ ಅವಕಾಶ ಕಲ್ಪಿಸುವುದಕ್ಕೆ ಅವಕಾಶ ಆಗ್ತದೆ. ಯಾಕಪ್ಪ ಅಂತಂದ್ರ, ಈ ಸಾಧನೆ ಮಾಡುವಂತಹ ರೈತರು ಅಷ್ಟೇ ಅಲ್ಲ, ಪುರಸ್ಕಾರ ಪಡೆದಂತಹ ರೈತರು ಅಷ್ಟೇ ಅಲ್ಲ, ಯಾರು ಅನ್ವೇಷಕ ರೈತರಿದ್ದೀರಿ, ಪ್ರಯೋಗಶೀಲ ರೈತರಿದ್ದೀರಿ, ಹೊಸ ಹೊಸ ಪ್ರಯೋಗಗಳನ್ನು ಮಾಡಿರ್ತೀರಿ, ಅಂತಹ ಪ್ರಯೋಗಗಳು ನಮ್ಮ ರೈತರಿಗೆ ಅವರ ದಿನನಿತ್ಯದ ಕೃಷಿ ಚಟುವಟಿಕೆಗಳಲ್ಲಿ ಒಂದು ಒಳ್ಳೆಯ ಆಧಾರವನ್ನು ಒದಗಿಸುವಂತವು, ಅವರ ಕೃಷಿ ಬದುಕನ್ನ ಬೆಳಗಿಸುವಂತವು ಆಗುದಕ್ಕೆ ಸಾಧ್ಯತೆ ಇದೆ. ವಿಜ್ಞಾನಿಗಳು ಸಹಿತ ಇಂಥ ಒಂದು ಸಂಶೋಧನೆ ನಮ್ಮ ರೈತರು ಮಾಡಿದ್ದಾರೆ, ಅದನ್ನೇ ನಾವು ಸುಧಾರಣೆ ಮಾಡುವಂತಹ ಒಂದು ಕೆಲಸಕ್ಕೆ ಕೂಡ ಅವರು ಕೈ ಹಾಕ್ತಾ ಇದ್ದಾರೆ. ಅಂಥ ಅನೇಕ ಅನ್ವೇಷಣೆಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ವಿಶ್ವವಿದ್ಯಾಲಯದ ಮಟ್ಟದೊಳಗೆ ಅವು ಸುಧಾರಣೆಗೊಂಡು ಮತ್ತೆ ರೈತರಿಗೆ ಅದರ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ನೀಡುವಂತಹ ಒಂದು ಕೆಲಸವನ್ನ ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿರಬಹುದು, ಅವು ಮಾಡ್ತಾ ಬಂದಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ರೈತರು ಪ್ರಯೋಗಶೀಲರಾಗಬೇಕು, ರೈತರು ಅನ್ವೇಷಕರಾಗಬೇಕು, ರೈತರು ಸಂಶೋಧಕರಾಗಬೇಕು. ಯಾಕಪ್ಪ ಅಂತಂದ್ರೆ, ಅವರು ನೇರವಾಗಿ ನೆಲದ ಜೊತೆಗಿನ ಸಂಬಂಧ ಇರುವಂತವರು, ಭೂಮಿಯ ಜೊತೆಗಿನ ಸಂಬಂಧ ಇರುವಂತವರು, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲಾ ಕಾರ್ಯಗಳ ಜೊತೆಗೆ ಸಂಬಂಧಪಟ್ಟಂತವ್ರು ಇರೋದ್ರಿಂದ ಮತ್ತೆ ಏನೇ ಸಮಸ್ಯೆ ಬಂದರೂ ನಮ್ಮ ರೈತರಿಗೆ ಸಮಸ್ಯೆ ಬರ್ತಾವ, ಅದು ತಾಂತ್ರಿಕ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಅಥವಾ ವಾತಾವರಣದ ಸಮಸ್ಯೆ ಇರಬಹುದು, ಏನೇ ಇದ್ರೂ ಕೂಡ ಅದಕ್ಕೊಂದು ಪರಿಹಾರವನ್ನ ನಮ್ಮ ಅನ್ವೇಷಕ ರೈತರು ಹೆಂಗಂತಂದ್ರ, ಇದಕ್ಕೆ ನಾವು ಏನ್ ಪರಿಹಾರ ಕಂಡುಹಿಡಿಬಹುದು ಅಂತ ಹೇಳಿ ಅಕಸ್ಮಾತ್ ಎಲ್ಲೂ ಅದಕ್ಕೆ ಪರಿಹಾರ ಸಿಗಲಿಲ್ಲ ಅಂತಂದಾಗ ತಾವೇ ಅದಕ್ಕೆ ಒಂದು ಸಂಶೋಧನೆ ಮಾಡಿ ಕಂಡುಹಿಡಿಯುವಂತಹ ಒಂದು ಕೆಲಸವನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗಾಗಿ ಕೃಷಿ ಜಗತ್ತೇನದ ಇಲ್ಲಿ ತನಕ ಶ್ರೀಮಂತ ಆಕೋತ ಬಂದದ. ಅನೇಕ ರೈತರು ವಿಜ್ಞಾನಿಗಳಾಗಿ ಪರಿವರ್ತಿತರಾಗಿದ್ದಾರೆ. ವಿಜ್ಞಾನಿಗಳಿದ್ದಂಥವ್ರು ರೈತರ ಮಟ್ಟದೊಳಗೂ ಕೂಡ ಕೆಲಸ ಮಾಡಿ ರೈತರಿಗೆ ಬೇಕಾದಂತಹ ಉಪಕರಣಗಳನ್ನ ಸಾಧನಗಳನ್ನ ತಯಾರು ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂಗಾಗಿ ಇದು ಕೊಡುಕೊಳ್ಳುವಂತಹ ಒಂದು ವಿಚಾರ. ಇಲ್ಲಿ ನಮ್ಮ ರೈತರು ಯಾವ ರೀತಿ ಕೃಷಿ ಮಾಡ್ತಾ ಇದ್ರಿ, ಹೊಸ ವಿಚಾರ ನಿಮಗೆ ತಿಳಿದುಕೊಳ್ಳೆ, ಅದನ್ನ ಜಗತ್ತಿಗೆ ತಿಳಿಸಿದ್ರ ಅದರಿಂದ ನಮಗೆಲ್ಲರಿಗೂ ಮತ್ತೆ ಇಡೀ ನಮ್ಮ ರೈತಾಪಿ ವರ್ಗಕ್ಕೆ ಬಹಳ ಅನುಕೂಲ ಆಗ್ತದ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಬಂದಿದ್ದರಿಂದಾಗಿ ಈ ಮಾತನ್ನ ನಿಮ್ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ಅದಕ್ಕೆ ರೈತ ಬಂಧವರೇ, ತಾವು ಇಂತಹ ತೋಟಗಾರಿಕಾ ಮೇಳ ಇರಬಹುದು, ಕೃಷಿ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಅದನ್ನ ತಮ್ಮ ಜೀವನದೊಳಗ ಅಳವಡಿಸಿಕೊಳ್ಳುವುದಕ್ಕ ವ್ಯವಸ್ಥೆ ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಡಿಸೆಂಬರ್ 3 ಬರುವ ಮಂಗಳವಾರ ಡಿಸೆಂಬರ್ 9 ತನಕ ಇರುವಂತಹ ವಾರದ ಅವಧಿ ಒಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ಈಗಾಗಲೇ ನಾನು ತಮಗ ವಿಚಾರ ಹೇಳಿದ್ದೇನೆ. ಬಂಗಾಳ ಕೊಲ್ಲಿ ಒಳಗ ದಿತ್ವಾ ಅನ್ನುವಂತಹ ಒಂದು ಚಂಡಮಾರುತದಿಂದಾಗಿ ಸಾಕಷ್ಟು ವಾತಾವರಣದೊಳಗ ಏರುಪೇರಾಗಿದೆ, ಬಿರುಸಾಗಿದೆ ವಾತಾವರಣ. ಸಮುದ್ರದೊಳಗೆ ಸಹಿತ ಬಹಳ ಬಿರುಸಾದಂತಹ ಒಂದು ಚಟುವಟಿಕೆಗಳು ನಡೀತಾ ಇದ್ದಾವೆ. ಆಂಧ್ರಪ್ರದೇಶ ಮತ್ತು ತಮಿಳುನಾಡು, ಪುದುಚೇರಿ, ಏನು ಕರಾವಳಿ ತೀರ ಪ್ರದೇಶಗಳದಾವ ಅಂತಹ ಪ್ರದೇಶಗಳಲ್ಲಿ ಸಾಕಷ್ಟು ಹಾನಿಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 3-4 ರಾಜ್ಯಗಳಲ್ಲಿ ಇದರಿಂದಾಗಿ ಅಸ್ತವ್ಯಸ್ತವಾದಂತಹ ಒಂದು ಸನ್ನಿವೇಶ ಈ ಸಂದರ್ಭದೊಳಗ ಕಂಡು ಬಂದದ. ಇದರ ಒಂದು ಉಳಿಕೆಯ ಪರಿಣಾಮ ನಮ್ಮೆಲ್ಲೂ ಕೂಡ ಬಹಳ ಸ್ವಲ್ಪ ಪ್ರಮಾಣದೊಳಗೆ ಆಗುವಂತಹ ಸಾಧ್ಯತೆಗಳದಾವ. ಇಲ್ಲಿ ನಾನು ಯಾವ ರೀತಿ ಇರಬಹುದು ಈ ವಾರ ಅನ್ನೋದ್ರ ಬಗ್ಗೆ ತಮಗ ಹೇಳ್ತಾ ಇದ್ದೀನಿ. ಮೊದಲಿನ 4 ದಿನಗಳು ಒಂದು ಭಾಗ ಆದ್ರೆ ಮುಂದಿನ 3 ದಿನಗಳು ಒಂದು ಭಾಗ ಅಂತ ಹೇಳಿ ನಾವು ವಿಂಗಡಣೆ ಮಾಡಿಕೊಳ್ಬೇಕು. ಈಗ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಗುರುವಾರ 4 ಮಳೆಯ ಸಾಧ್ಯತೆಗಳು ಶೇಕಡ 45%, ಶುಕ್ರವಾರ 5, 25, ಉಳಿದ ಎಲ್ಲ ದಿನಗಳಲ್ಲಿ ಶೇಕಡ 10% ಅನ್ನುವಂತಹ ಒಂದು ಸೂಚನೆ ಕದ. ಬೀದರ್ ಜಿಲ್ಲೆ ಒಳಗ ಗುರುವಾರ 4 ಮಳೆಯ ಸಾಧ್ಯತೆಗಳು ಶೇಕಡ 20%, ಶುಕ್ರವಾರ 5 ಶೇಕಡ 15%, ಉಳಿದ ದಿನಗಳಲ್ಲಿ ಶೇಕಡ 10% ಅನ್ನುವಂಥ ಒಂದು ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 3 ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 4, 70%, ಶುಕ್ರವಾರ 5, 30%, ಶನಿವಾರ 6 ಶೇಕಡ 20%, ಮತ್ತು ಉಳಿದ ದಿನಗಳಲ್ಲಿ ಶೇಕಡ 10% ಅನ್ನುವಂಥ ಒಂದು ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಗುರುವಾರ 4 ಮಳೆಯ ಸಾಧ್ಯತೆಗಳು ಶೇಕಡ 65%, ಶುಕ್ರವಾರ 5, 45%, ಮತ್ತು ಶನಿವಾರ 6 ಶೇಕಡ 20%, ಉಳಿದ ದಿನಗಳಲ್ಲಿ ಶೇಕಡ 10% ಅನ್ನುವಂಥ ಒಂದು ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 3 ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 4, 80%, ಶುಕ್ರವಾರ 5, 55%, ಶನಿವಾರ 6 ಶೇಕಡ 25%, ಮತ್ತು ಉಳಿದ ದಿನಗಳಲ್ಲಿ ಶೇಕಡ 10% ಅನ್ನುವಂಥ ಒಂದು ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 3 ಮಳೆಯ ಸಾಧ್ಯತೆಗಳು ಶೇಕಡ 35%, ಗುರುವಾರ 4, 55%, ಶುಕ್ರವಾರ 5, 40%, ಉಳಿದ ದಿನಗಳಲ್ಲಿ ಶೇಕಡ 10% ಅನ್ನುವಂಥ ಒಂದು ಸೂಚನೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 3 ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 4, 85%, ಶುಕ್ರವಾರ 5, 70%, ಮತ್ತು ಶನಿವಾರ 6 ಶೇಕಡ 40%, ಉಳಿದ ದಿನಗಳಲ್ಲಿ ಶೇಕಡ 10%. ಬಾಗಲಕೋಟೆ ಜಿಲ್ಲೆ ಒಳಗ ಗುರುವಾರ 4 ಮಳೆಯ ಸಾಧ್ಯತೆಗಳು ಶೇಕಡ 65%, ಶುಕ್ರವಾರ 5, 45%, ಶನಿವಾರ 6 ಶೇಕಡ 20%, ಉಳಿದ ದಿನಗಳಲ್ಲಿ ಶೇಕಡ 10%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಗುರುವಾರ 4 ಮಳೆಯ ಸಾಧ್ಯತೆಗಳು ಶೇಕಡ 30%, ಮತ್ತು ಶುಕ್ರವಾರ 5 ಶೇಕಡ 20%, ಉಳಿದ ದಿನಗಳಲ್ಲಿ ಶೇಕಡ 10%. ಜಹೀರಾಬಾದ್ ತಾಲೂಕಿನೊಳಗ ಗುರುವಾರ 4 ಮಳೆಯ ಸಾಧ್ಯತೆಗಳು ಶೇಕಡ 35%, ಶುಕ್ರವಾರ 5 ಶೇಕಡ 20%, ಉಳಿದ ದಿನಗಳಲ್ಲಿ ಶೇಕಡ 10%. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನ ನಾವು ನೋಡಿದ್ವಿ. ಈಗಾಗಲೇ ಹೇಳದಂಗ ಕೆಲವು ಜಿಲ್ಲೆಗಳಲ್ಲಿ 2 ದಿವಸ, ಕೆಲವು ಕಡೆಗಳಲ್ಲಿ 4 ದಿವಸ, ಕೆಲವು ಕಡೆ 3 ದಿವಸ ಹಿಂಗ ಮಳೆಯ ಸಾಧ್ಯತೆಗಳು ಅದಾವ. ಇದನ್ನ ತಾವು ಗಮನಿಸಿ ಉಳಿದಂತಹ ದಿನಗಳಲ್ಲಿ ಏನದ ಒಳ್ಳೆಯ ಬಿಸಿಲಿನ ವಾತಾವರಣ ಇರ್ತದ ಅನ್ನೋದ್ರ ಬಗ್ಗೆ ತಾವು ವಿಚಾರ ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಇದು ದಿತ್ವಾ ಚಂಡಮಾರುತದ ಒಂದು ಉಳಿಕೆ ಪ್ರಭಾವ ಅಂತ ಹೇಳಿ. ಈಗ ಚಂಡಮಾರುತ ಕಡಿಮೆ ಆಗಿದೆ, ಆದ್ರ ಅದರ ಪ್ರಭಾವ ಏನಿರ್ತದ, ಅದರ ಒಂದು ಮಾರುತಗಳೇನಿರ್ತಾವ, ಅದರ ಮೂಲಕವಾಗಿ ನಮಗ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು, ಮಳೆ ಪ್ರಮಾಣ ಬಹಳಿಲ್ಲ, ಇದನ್ನು ತಾವು ಗಮನಿಸಬೇಕು. ಮಳೆ ಅತಿ ಹಗುರದಿಂದ ಹಗುರವಾದಂತಹ ಮಳೆ ಒಂದೆರಡು ಕಡೆಗಳಲ್ಲಿ ಸಾಧಾರಣ ಮಳೆ ಆಗಬಹುದು. ಇದನ್ನು ಬಿಟ್ಟರೆ ಉಳಿದ ದಿನಗಳಲ್ಲಿ ನಾವು ಒಣ ವಾತಾವರಣ ನೋಡ್ತಾ ಇದ್ದೀವಿ. ಈಗಾಗಲೇ ನಾ ಹೇಳ್ದಂಗ ಕೆಲವು ಜಿಲ್ಲೆಗಳಲ್ಲಿ 2 ದಿವಸ, ಕೆಲವು ಜಿಲ್ಲೆಗಳಲ್ಲಿ 4 ದಿವಸ, ಕೆಲವು ಜಿಲ್ಲೆಗಳಲ್ಲಿ 3 ದಿವಸ ವಾತಾವರಣದ ಏರುಪೇರನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಮ್ಮೆ ನಾನು ತಮಗ ಇದನ್ನ ನೆನಪು ಮಾಡಿಕೊಡ್ತಾ ಇದ್ದೀನಿ. ಕಲಬುರಗಿ, ಬೀದರ್, ಸೊಲ್ಲಾಪುರ ಮತ್ತು ಜಹೀರಾಬಾದ್ಗಳಲ್ಲಿ 4 ಮತ್ತು 5, ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳಲ್ಲಿ 3, 4, 5, 6 4 ದಿವಸ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 4, 5, 6, ಯಾದಗಿರಿ ಜಿಲ್ಲೆಗಳಲ್ಲಿ 3, 4, 5 ಈ ದಿನಗಳಂದು ವಾತಾವರಣ ಸ್ವಲ್ಪ ಏರುಪೇರು ಆಗಬಹುದು. ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು, ಅಲ್ಲಲ್ಲಿ ಮಳೆ ಆಗಬಹುದು, ಒಂದೆರಡು ಕಡೆ ಸಾಧಾರಣ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ವಿಶೇಷವಾಗಿ ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹೆಚ್ಚಿನ ಮಳೆಯನ್ನ ನಾವು ನೋಡಬಹುದು. ಆದ್ರೆ ಒಟ್ಟಾರೆಯಾಗಿ ನಿಮಗೆ ಹೇಳಬೇಕು ಅಂತಂದ್ರೆ ಅಂತ ಭಾರಿ ಮಳೆ ಏನಿಲ್ಲ, ಅತಿ ಹಗುರದಿಂದ ಹಗುರವಾದಂತಹ ಮಳೆ ಅಂತ ಹೇಳಿ ತಾವು ತಿಳ್ಕೊಳ್ಬೇಕು. ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ, ಕೇವಲ ಶೇಕಡ 10% ಮಳೆಯ ಸಾಧ್ಯತೆಗಳು ಇರ್ತಾವ, ಅಂದ್ರ ಒಳ್ಳೆಯ ಬಿಸಿಲಿನ ವಾತಾವರಣವನ್ನ ನಾವು ನೋಡಬಹುದು. ಹೀಗಾಗಿ ಈ ಒಂದು ವಾತಾವರಣದ ಚಿಹ್ನೆಗಳನ್ನ ನೋಡಿಕೊಂಡು, ಸೂಚನೆಗಳನ್ನ ನೋಡಿಕೊಂಡು ತಾವು ತಮ್ಮ ಕೃಷಿ ಯೋಜನೆಗಳನ್ನ ಮಾಡಿಕೊಳ್ಬೇಕು. ಇದರೊಳಗ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಅದ್ಮೇಲೆ ಈಗ ಚಳಿಗಾಲ, ಈ ಸಮಯದೊಳಗ ಚಳಿ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಏರುಪೇರುಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಗಳಲ್ಲಿ ಸರಾಸರಿಯಾಗಿ ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 18-19 ಡಿಗ್ರಿ ಸೆಲ್ಸಿಯಸ್ ಈ ವಾರದೊಳಗೆ ಇರಬಹುದಾಗಿದೆ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ಗಳಲ್ಲಿ ಅದನ್ನು ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸಬೇಕು. ಉಳಿದಂತೆ ಬೇರೆ ಬೇರೆ ಆಪ್ಗಳನ್ನು ಕೂಡ ಬಳಸಿ ತಮ್ಮ ಕೃಷಿ ಬದುಕನ್ನ ಹಗುರುಗೊಳಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 739 ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರಪ್ಪಣ್ಣ, ನಿಂದ ಹಾಯಿ ಕಾಯ್ಲಿಕತ್ತಿದ್ದೆ ನೋಡ ನಾನು. ಹೌದಾ? ಯಾಕವ ಏನ್ ಕಡಿಮೆ ಬಿದ್ದಿತ್ತು? ಹಾಕಲ್ಲ, ಸ್ವಲ್ಪ ದಿನ ಆದ ಕೂಡಲೇ ಯಾಕೋ ಬರ್ಲಿಲ್ಲ ಅಂತ ಅನ್ನಂಗ ಆಗ್ತದ. ಅಂದ್ರ ರಾಜಣ್ಣ ಜೊತೆ ಮಾತಾಡಬೇಕಂತ ಅನಸ್ತದ ನೋಡ್ ಮತ್ತೆ. ಹೌದಲ್ಲ, ಸುಮ್ನೆ ಹೊತ್ತು ಹೋಗ್ಲಾರ್ದ ಕೂತಿರ್ತೀವಪ್ಪ. ಒಂದೊಂದ್ ದಿನ ಏನೋ ನೆನಪಾಗ್ತಿರ್ತಾವ, ಅದವತ್ ಹಂಗ್ ಮಾತಾಡಿದ್ವಿ ಹಿಂಗ್ ಮಾತಾಡಿದ್ವಿ ಅಂತ ಅನ್ಕೋತ ಬರ್ಲಿಲ್ಲ, ಯಾಕೋ ಬಾಳ ದಿನ ಆಯ್ತು ಅಂತ ಅನ್ಕೊಳ್ಳಿಗತ್ತಿದ್ದು ನೋಡಿ. ಹೌದಲ್ಲ ಶೋಭಕ, ಇದೇನು ಎರಡು ಲೈಟ್ ಹಾಕಿ, ಅಲ್ಲ ಒಂದು CFL ಹಾಕಿ, ಒಂದು LED ಹಾಕಿ. ಹೌದಪ್ಪ, ಹೌದು. ಮತ್ತೆ ಮನಿ ಬೆಳಕಾಗಬೇಕಾ? ಮತ್ತೆ ಅವು ಮೊದ್ಲೇನ ಸಿಕ್ತಿದ್ವಲ್ಲಪ್ಪ, ಗುಂಡುಗೊಂಡ ಗೋಲಗಳು, ಅವು ಬಹಳ ಶಕಿ ಆದಂಗ ಅಲ್ಲಿಗತ್ತಪ್ಪ. ಹಚ್ಚಿದ ಕೂಡಲೇ ಶಕಿ ಒಂದೇನಿ ನೋಡಿ. ಲೈಟ್ ಬಿಲ್, ಆ ಲೈಟ್ ಬಿಲ್ ಅದ್ರ ಕಡೆ ಅಕ್ಷರ ಹಂಗಿಲ್ಲ ಬಿಡು. ಅದು ತಿಂಗಳಿಗೊಮ್ಮೆ ಬರ್ತಿರ್ತದಲ್ಲ ಅದು, ಅದು ಇದ್ರ ಸಲುವಾಗಿ ಆಗ್ಯದ ಅಂತ ಗೊತ್ತಾಗಂಗಿಲ್ಲ. ಅದು ಈಗ ಇದು ಒಂದು ಹಚ್ಚಿವಿಲ್ಲ, ಸ್ವಲ್ಪ ತಂಪ ಅನಿಸ್ತದ ನೋಡ. ಶೋಭಕ, ನಾವು ಸಣ್ಣವರಿದ್ದಾಗ ಯಾಕೆ ಮನೆ ಮನೆಯಿಂದನೂ ಏನಂತಂದ್ರ, ಹೌದು, ಈ ಗೋಲಗಳೇ ಹಾಕ್ತಿದ್ವಿ ಎಲ್ಲ ಕಡೆ ಗೋಲಗಳು. ಹೌದೌದು, ಕೆಲವೊಂದ್ ಕಡೆ ಲಗ್ನ ಕಾರ್ಯಕ್ರಮ ಇದ್ದಾಗ ಬಹಳ ಬೆಳಕ್ ಬೇಕಂತೇಳಿ 100 ವೋಲ್ಟ್. ಹೌದಪ್ಪ, ಹೌದೌದು. ಹೌದಿಲ್ಲ, ಬಹಳ ಬೆಳಕಾಗ್ಲಿ, ಬೆಳಕ್ ಬಹಳ. ಎಷ್ಟು ಅದ್ರ ಶಕ್ತಿ ಬರ್ತಿತ್ತು, ಬಿಸಿ ಎಷ್ಟು ಬರ್ತಿತ್ತು ಅದ್ರಲ್ಲಿಂದ, ರೇಡಿಯೇಷನ್ ಎಷ್ಟು. ಹೌದಲ್ಲ, ಈಗ ನೋಡು ಅಭಿವೃದ್ಧಿ ಆದಂಗ ಆದಂಗ ಈಗ ಕೆಲವು ದಿವಸಗಳಿಂದ ಏನಾಯ್ತು, CFL ಹಾಕ್ರಿ ಅಂತ ಬಂತು. ಹೌದು ಹೌದಲ್ಲ, ಅದ್ರಿಂದ ಕರೆಂಟ್ ಬಿಲ್ ಕಡಿಮೆ ಬರ್ತದ, ತಂಪಿರ್ತದ, ಅದಕ್ಕೆ ಹೋದ್ವಿ, ಅದು ಮಾಡಿದ್ವಿ. ಈಗ LED ಬಂದು, ಹೌದು, ಅದಕ್ ನೋಡಿದ್ರೆ ಶೋಭಕಾಯಿ ಭಾರಿ ತಂಪದಾವ. ಆಮೇಲೆ ಲೈಟ್ ಬಿಲ್ ಎಷ್ಟು ಕಡಿಮೆ ಅಂತ, ಲೈಟ್ ಬಿಲ್ ಕಮ್ಮಿ ಬರ್ತದೆ, ಆದ್ರೆ ಬೆಳಕ್ನು ಚಲೋ ಇರ್ತದಪ್ಪ. ಬೆಳಕ್ನು ಚಲೋ ಇರ್ತದೆ, ಟ್ಯೂಬ್ಲೈಟ್ ಹಾಕ್ತಿದ್ವಿ. ಹೌದು, ಅದು ಒಂದು ಗಾಡಿ ಕೂಡಿಸ್ಬೇಕ. ಹೌದೌದು, ಹೌದು, ಒಂದು ಇದನ್ನೇ ಬೇಕಾಗ್ತಿತ್ತು ಅದಕ್ಕೆ, ಅದಕ್ಕೊಂದು ಜಾಗ ಬೇಕು. ಆಮೇಲೆ ಅದು ಎದುರು ಲೈಟ್ ಬೀಳೋದು, ಅದ್ರ ಕೆಳಗೆ ಬರ್ತಿರ್ಲಿಲ್ಲ. ಹೌದಲ್ಲ, ಹೌದು, ಈಗ ಇವೇನು ಇವ್ ಮೇಲೆ ಕೂಡಿಸ್ತಾರೆ. ಕರೆಯದು, ಹೌದಲ್ಲ, ಹೌದು. ಹಿಂಗಾಗಿ ಮನಿ ತುಂಬಾ ಚಲೋ ಬೆಳಕ್ ಅಂದ್ರೆ ಹೆಂಗಂದ್ರೆ ಈ ಚಂದ್ರನ ಬೆಳಕ್ ಬೀಳ್ತಾರ ನೋಡಿ ಮೇಲೆ ಕೆಳಗ. ಖರೆಯದ, ಹಂಗೆ ಅನಸ್ತದ ನೋಡಿ. ಹೌದಲ್ಲ, ಬೆಳದಿಂಗಳ ಬೆಳಕ್ ಇದ್ದಂಗ ಇರ್ತದ ನೋಡಿ. ಹೌದಲ್ಲ, ಅಂತಂದ್ರ ಇಂಥವೇನು ಅಭಿವೃದ್ಧಿ ಆಗ್ತಿರ್ತ ನೋಡಿ ಶೋಭಕ. ನಾವು ಅಭಿವೃದ್ಧಿ ಕಡೆಗೆ ನಾವು ಬದಲಾವಣೆ ಆಗ್ಬೇಕು. ಆಗ್ಲೇಬೇಕಲ್ಲಪ್ಪ. ಹೌದಲ್ಲ, ಹೌದು, ಬಂದಮೇಲೆ ನೋಡ್ಬೇಕು, ತಗೋಬೇಕು. ಮತ್ ನಮ್ ಸಲುವಾಗಿನೇ ಮಾಡಿರ್ತಾರ ಅವನ್ನೆಲ್ಲ, ನಾವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಮಾಡಿದ್ದೇನು ಉಪಯೋಗ ಆಗ್ತದಪ್ಪ. ಅದು ಶೋಭಕ, ಇನ್ನೂ ನಾ ಕೆಲವೊಂದು ಮನಿ ನೋಡಿದೆ, ಕೆಲವ್ರಿಗೆ ಮಾತಾಡಿದ್ರೆ ಏನ್ರಿ 10 ರೂಪಾಯಿ ಒಂದ್ ಬಲ್ಬ್ ಇದ್ದು. ಹೌದು, ಇವೇನವ 80 ರೂಪಾಯಿ 100 ರೂಪಾಯಿ

ಪಲ್ಲವ್ಯ ಪಟ್ಟ ನೀರಿ ಕಟ್ಟ ಕಟ್ಟ